तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी। अरे पहली वाली बात कहाँ, परम तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। हर जोखिम से निकल कर फसल आए, सुरक्षित हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಂಧುವರೇ, ಈಗ ಅಂಗೈಯಲ್ಲಿ ಹವಾಮಾನ ಮುನ್ಸೂಚನೆ ಕುರಿತು ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಫಕೀರಪ್ಪ ಅರಬಾವಿಯವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಂಧುವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ಹವಾಮಾನ ಶಾಸ್ತ್ರ ವಿಭಾಗದ ವಿಷಯ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ಫಕೀರಪ್ಪ ಅರಬಾವಿಯವರು ಜೊತೆಗಿದ್ದಾರೆ. ಇವತ್ತು ವಿಶೇಷವಾಗಿ ರೈತನ ಅಂಗೈಯಲ್ಲಿ ಹವಾಮಾನ ಮುನ್ಸೂಚನೆ ಎಂಬ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಂಡಿದ್ದಾರೆ. ಡಾಕ್ಟರ್ ಫಕೀರಪ್ಪ ಅರಬಾವಿಯವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಫಕೀರಪ್ಪ ಅವರೇ, ಸಾಮಾನ್ಯವಾಗಿ ರೈತರಿಗೆ ಏನೇ ಉಳುಮೆ ಮಾಡಲಿ, ಏನೇ ಬೆಳೀಲಿ, ಅವರಿಗೆ ನೀರು, ಔಷಧಿ, ಗೊಬ್ಬರ ಇವು ಎಷ್ಟು ಮುಖ್ಯನೋ, ಪರಿಸರ, ಹವಾಮಾನ ಇದು ಬಹಳಷ್ಟು ಮುಖ್ಯ. ಹೌದು. ಈ ಬಗ್ಗೆ ಕೃಷಿಯಲ್ಲಿ ಹವಾಮಾನದ ಪಾತ್ರ ಏನು? ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಹವಾಮಾನ ಬದಲಾವಣೆ ಆಗುವುದು ನಿಮ್ಮ ಗಮನಕ್ಕೆ ಬಂದಿರ್ತದೆ. ಸರಿಯಾದ ಟೈಮ್ಗೆ ಮಳೆ ಆಗಲ್ರಿ, ಅಕಾಲಕ್ಕೆ ಮಳೆ ಆಗ್ತದೆ, ಆಮೇಲೆ ಅತಿವೃಷ್ಟಿ, ಅನಾವೃಷ್ಟಿ ಏನಾಗ್ತವ, ಪ್ರಕೃತಿ ವಿಕೋಪಗಳು ಏನಾಗ್ತವ, ಮೇಲಿನ ಮೇಲೆ ಏನಾಗ್ತಾವ, ಬರ್ತಾ ಇರ್ತಾವ. ಇಂಥ ಒಂದು ಸಮಸ್ಯೆಗಳಿಂದ ನಮ್ಮ ರೈತರು ದೂರವಾಗಲು ಏನು ಮಾಡಬೇಕಂದ್ರೆ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಅಳವಡಿಸಿಕೊಳ್ಳೋದು ಬಹಳ ಸೂಕ್ತ. ಅದರ ಸಲುವಾಗಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಭಾರತೀಯ ಹವಾಮಾನ ಇಲಾಖೆ ಪುಣೆ ಮತ್ತು ಬೆಂಗಳೂರದವರು ಏನು ಮಾಡಿದ್ದಾರೆ ಅಂದ ಸಹಭಾಗಿತ್ವದಲ್ಲಿ ಕೊಪ್ಪಳ ಜಿಲ್ಲೆಯ ಒಂದು ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿಯಲ್ಲಿ ಆ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದ ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಯೋಜನೆ ಅಡಿಯಲ್ಲಿ ಜಿಲ್ಲಾ ಕೃಷಿ ಹವಾಮಾನ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಸ್ಥಾಪನೆ ಮಾಡಿದ್ದು ಇದು ಯಾವ ರೀತಿನ ಒಂದು ರೈತರಿಗೆ ಅನುಕೂಲ ಆಗ್ತದೆ ಅಂದರೆ, ಈ ಒಂದು ಯಾವುದೇ ಒಂದು ಬೆಳೆಯ ಒಂದು ಬೆಳವಣಿಗೆ ಇರ್ಬೋದು, ಕೀಟನಾಶಕ ಇರ್ಬೋದು, ಒಂದು ಪ್ರತಿಯೊಂದು ಹಂತೂ ಏನಾಗ್ತದೆ ಅಂದರೆ ಒಂದು ಹವಾಮಾನ ಮೇಲೆ ಅವಲಂಬಿತವಾಗಿರ್ತದೆ. ಅದು ಯಾವ ರೀತಿ ಅಂದರೆ, ರೈತರಿಗೆ ಒಂದು ಮುಂದಿನ ದಿನಗಳಲ್ಲಿ ಹವಾಮಾನ ಮತ್ತು ಉಂಟಾಗಬಹುದಾದ ಹವಾಮಾನ ವೈಪರೀತ್ಯಗಳ ಬಗ್ಗೆ ಮುಂಚಿತವಾಗಿ ನಾವು ಏನು ಕಾಲಗುಣಗುಣವಾಗಿ ಮಾಹಿತಿಯನ್ನು ಒದಗಿಸುವುದರ ಮೂಲಕ ಕೃಷಿಯಲ್ಲಿನ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿ ಅದರ ಜೊತೆಗೆ ಬೆಳೆಯ ಒಂದು ಹಾಳಾಗುವುದನ್ನು ತಡೆಗಟ್ಟಬಹುದಾಗಿದೆ. ಹವಾಮಾನ ಮುನ್ಸೂಚನೆ ಪಡೆದ ರೈತರು ತಮ್ಮ ವ್ಯವಸಾಯದ ಒಂದು ಕಾರ್ಯಗಳನ್ನು ಸಂದರ್ಭಕ್ಕನುಗುಣವಾಗಿ ಮುಂಚಿತವಾಗಿ ಏನ್ ಮಾಡಬೇಕು, ಯೋಚಿಸಿಕೊಳ್ಳಬೇಕು ಮತ್ತು ಅಳವಡಿಸಿಕೊಳ್ಳುವುದು ಅಷ್ಟೇ ಸೂಕ್ತ. ಕಾರಣ ಹವಾಮಾನದಿಂದಾಗುವ ಯಾವುದೇ ರೀತಿಯ ಒಂದು ಋಣಾತ್ಮಕ ಪ್ರಭಾವವನ್ನು ಏನ ಮಾಡಬೇಕು, ಕಡಿಮೆ ಮಾಡಲು, ಒಂದು ಪ್ರಭಾವವನ್ನು ತಗ್ಗಿಸಲು ಏನ್ ಮಾಡಬೇಕು, ಹವಾಮಾನ ಮಾಹಿತಿ ಮತ್ತು ಹವಾಮಾನ ಮುನ್ಸೂಚನೆಯ ಒಂದು ಅನುಸರಿಸುವಂತೆ ನಾವು ರೈತರಲ್ಲಿ ಒಂದು ಜಾಗೃತಿ ಮೂಡಿಸೋದೇ ಒಂದು ಇವತ್ತಿನ ಒಂದು ಅವಶ್ಯಕತೆಯಾಗಿದೆ. ಅಂದ್ರೆ ಈ ಹಿಂದೆ ನಮ್ಮ ರೈತರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಅವ್ರದೇ ಒಂದು ಪಾರಂಪರಿಕ ಜ್ಞಾನ ಇರ್ತಿತ್ತು, ಮಳೆ ಯಾವಾಗ ಬರ್ತದೆ, ಯಾವ ಮಳೆಗೆ ಏನೆಲ್ಲ ಕಾಯಿಲೆಗಳು ಬರ್ಬೋದು, ಕೀಟಗಳು ಬರ್ಬೋದು, ಅಥವಾ ಯಾವ ರೀತಿ ಮಳೆಯಿಂದ ಯಾವ ಬೆಳೆಗಳನ್ನ ಬೆಳೀಲಿಕ್ಕೆ ಸಾಧ್ಯತೆ ಅನ್ನೋ ಒಂದು ತಿಳುವಳಿಕೆ ಇರ್ತಿತ್ತು. ಆದ್ರೆ ಈಗ ಒಂದಿಷ್ಟು ವೈಜ್ಞಾನಿಕ ತಿಳುವಳಿಕೆ ಅಗತ್ಯ ಇದೆ ಅಂತ ತಾವು ಹೇಳ್ತಾ ಇದ್ದೀವಿ. ಹೌದು ಹೌದು. ಈ ಹವಾಮಾನ ಮುನ್ಸೂಚನೆ ಅನ್ನೋದೇನಿದೆಯಲ್ಲ, ಇದನ್ನ ಹೇಗೆ ರಚನೆ ಮಾಡ್ತೀವಿ? ಇದನ್ನ ಯಾವ ರೀತಿ ನಾವು ಒಂದು ರಚನೆ ಮಾಡ್ತೀವಿ ಅಂದ್ರೆ, ನಾವೊಂದು ಸಂಬಂಧಪಟ್ಟಕ್ಕಂತ ನಮ್ದು ಭಾರತೀಯ ಒಂದು ಹವಾಮಾನ ಇಲಾಖೆ ಪುಣೆ ಅವರು ಮತ್ತು ಬೆಂಗಳೂರು ಅವರು ನಮಗೇನ್ ಮಾಡ್ತಾರೆ ಅಂತ, ಆಯಾ ತಾಲೂಕುಗಳಲ್ಲಿ ಇರ್ತಕ್ಕಂಥ ಒಂದು ಹವಾಮಾನ ಮುನ್ಸೂಚನೆ ಕೊಡ್ತಾರೆ. ಆ ಒಂದು ಮುನ್ಸೂಚನೆ ಏನು ಮಾಡ್ತೀವಿ, ವಿಶ್ಲೇಷಣೆ ಮಾಡ್ತೀವಿ. ಇದು ಯಾವ ರೀತಿ ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ವಿಶ್ಲೇಷಣೆ ಮಾಡಿ ನಾವು ಮತ್ತು ಸೆಟಲೈಟ್ ಮುಖಾಂತರ ನಾವು ಒಂದು ಮಾಹಿತಿಯನ್ನು ತಿಳಿದುಕೊಂಡು ಆಯಾ ಸ್ಥಳಗಳಲ್ಲಿ ಇರಬಹುದಾದ ಒಂದು ಹವಾಮಾನ ಮುನ್ಸೂಚನೆ ಅಂದರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಒಂದು ಅಲ್ಪಾವಧಿ ಹವಾಮಾನ ಮುನ್ಸೂಚನೆಯನ್ನು ಅಂದಾಜಿಸ್ತೀವಿ. ಈ ಒಂದು ಮಾಹಿತಿಯನ್ನು ನಾವು ಏನು ಮಾಡ್ತೀವಿ, ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಯೋಜನೆ ಅಡಿಯಲ್ಲಿ ಅಂದರೆ ಜಿಲ್ಲಾ ಕೃಷಿ ಹವಾಮಾನ ಘಟಕ ವತಿಯಿಂದ ನಾವು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಏನು ಮಾಡ್ತೀವಿ, ರೈತರಿಗೆ ಒಂದು ಹವಾಮಾನ ಸಂದೇಶವನ್ನು ಕೊಡ್ತೀವಿ ರೀ. ಪ್ರಕಟಣೆ ಮಾಡ್ತೀವಿ ರೀ. ಅಂದ್ರೆ ಈಗ ಹವಾಮಾನ ಮುನ್ಸೂಚನೆಯಲ್ಲಿ ಏನೇನು ಸಂಕ್ಷಿಪ್ತ ಮಾಹಿತಿ ಇರ್ತದೆ? ಬೇರೆ ಬೇರೆಗಳಂದ್ರೆ ಇಲ್ಲಿ ಕೊಪ್ಪಳ ಜಿಲ್ಲೆ ಒಂದು 4 ತಾಲೂಕು ಅದಾವ್ರಿ, ಗಂಗಾವತಿ ಇದೆ, ಕೊಪ್ಪಳ ಇದೆ, ಕುಷ್ಟಗಿ ಇದೆ, ಯಲಬುರ್ಗಿದೆ. ಆಯಾ ಒಂದು ಸ್ಥಳಗಳಲ್ಲಿ ಇರ್ತಕ್ಕಂಥ ಒಂದು ಹವಾಮಾನ ಮುನ್ಸೂಚನೆಯನ್ನು ಅಂದ್ರೆ ಮೋಡದ ಸ್ಥಿತಿ ಇರ್ಬೋದು, ಒಂದು ಮಳೆಯ ಪ್ರಮಾಣ ಇರ್ಬೋದು, ಒಂದು ಒಣೆಯ ಹವೆಯ ಪರಿಸ್ಥಿತಿ ಇರ್ಬೋದು, ಒಂದು ಗಾಳಿಯ ದಿಕ್ಕು ಇರ್ಬೋದು, ತಾಪಮಾನ, ಕನಿಷ್ಠ ತಾಪಮಾನ, ಗರಿಷ್ಠ ತಾಪಮಾನ, ಮತ್ತು ಮಳೆಯ ಒಂದು ವಾಯುಭಾರ ಕುಸಿತ ಇರ್ಬೋದು, ಚಂಡುಭಾರತ ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ ನಾವು ರೈತರಿಗೆ ಮುಂದಿನ ಒಂದು 5 ದಿನಗಳಲ್ಲಿ ಇರತಕ್ಕಂಥ ಮಾಹಿತಿಯನ್ನು ನಾವು ರೈತರಿಗೆ ಮೊಬೈಲ್ ಮುಖಾಂತರ ನಾವು ಸಂದೇಶವನ್ನು ಕಳಿಸ್ತಾ ಇರ್ತೀವಿ ರೀ. ಅಂದ್ರೆ ಒಂದು ನಿಗದಿತವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ದಾಖಲೆ ಆಗಿರ್ತಾರೆ. ಹೌದೌದೌದು. ಆ ಹವಾಮಾನ ಮುನ್ಸೂಚನೆಯನ್ನು ನೀವು ಹೇಳ್ತಾ ಹೋಗ್ತೀವಿ ಸರ್. ಇದರಲ್ಲಿ ಏನಾದರೂ ಪ್ರಕಾರಗಳಿದಾವ ಹವಾಮಾನ ಮುನ್ಸೂಚನೆ ಪ್ರಕಾರಗಳು? ಹೌದ್ರಿ, ಇದರಲ್ಲಿ ಒಂದು 3 ಮುನ್ಸೂಚನೆ ಪ್ರಕಾರಗಳಿವೆ. ಒಂದು ಅಲ್ಪಾವಧಿ ಹವಾಮಾನ ಮುನ್ಸೂಚನೆ ಅಂದ್ರೆ 48 ಗಂಟೆಗಳ ಒಂದು ಅದ್ರ ವ್ಯಾಲಿಡಿಟಿ ಇರ್ತದ್ರಿ. ಆಮೇಲೆ ಮಧ್ಯಮಾವಧಿ ಹವಾಮಾನ ಮುನ್ಸೂಚನೆ ಅಂದ್ರೆ 2-10 ದಿನಗಳವರೆಗೆ ಇರ್ತದೆ. ಆಮೇಲೆ ಮುಂದುವರೆದು 10-1 ತಿಂಗಳವರೆಗೆ. ಈ ಮುನ್ಸೂಚನೆ ಯಾವ ರೀತಿ ರೈತರಿಗೆ ಹೆಲ್ಪ್ ಆಗ್ತದೆ ಅಂದ್ರೆ, ಈಗ ಉದಾಹರಣೆಯಾಗಿ ಅಲ್ಪಾವಧಿ ಹವಾಮಾನ ಮುನ್ಸೂಚನೆ ತಿಳ್ಕೊಳ್ಳಿ. ಈ ಒಂದು ಮುನ್ಸೂಚನೆ ಏನಂದ್ರೆ ರೈತರಿಗೆ ದೈನಂದಿನ ಒಂದು ಕೃಷಿ ಚಟುವಟಿಕೆಗಳು ಮಾಡಲು ಏನಪ್ಪಾ ಅಂದ್ರೆ ಈಗ ಬಿತ್ತನೆ ಮಾಡೋದಿರ್ಬೋದು, ಆಮೇಲೆ ಕೀಟನಾಶಕ ಸಿಂಪರಣೆ ಮಾಡಬಹುದು, ಗೊಬ್ಬರ ಹಾಕೋದಿರ್ಬೋದು, ಒಂದು ನೀರಾವರಿ ಕೊಡ್ಬೋದಿರ್ಬೋದು, ಆಮೇಲೆ ಕೊಯ್ಲು ಮಾಡೋದು. 48 ಗಂಟೆಗಳೊಳಗೆ ನಿಮ್ಗೆ ಮಾಹಿತಿ ಸಿಗ್ತದೆ, ಓ ಈ ಒಂದು ಗಂಟೆಗಳಲ್ಲಿ ಮಳೆ ಬರಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನ, ನಿಖರವಾದ ಮಾಹಿತಿಯನ್ನ ಜಾಸ್ತಿ, ಒಂದು ನಿಖರತೆ ಜಾಸ್ತಿ ಇರ್ತದೆ ಅಲ್ಪಾವಧಿಯಲ್ಲಿ. ಮುಂದುವರೆದು ಏನಾಗ್ತದೆ ಅಂದ್ರೆ ಸಾಮಾನ್ಯವಾಗಿ ಕಾಲಾವಧಿ ಜಾಸ್ತಿ ಆದಂಗ ಒಂದ್ ಸ್ವಲ್ಪ ಮುನ್ಸೂಚನೆ ನಿಖರತೆನ ಕಡಿಮೆ ಆಗ್ತದೆ. ಬರಬಹುದು ಅಂತ ಸಾಧ್ಯತೆ ನಾವು ಇದು ಮಾಡ್ತೀವಿ. ಅಲ್ಪಾವಧಿ ಮುನ್ಸೂಚನೆ ಅಂದ್ರೆ ರೈತರಿಗೆ ಒಂದು ದೈನಂದಿನ ಚಟುವಟಿಕೆಗಳು ಮಾಡಕ್ಕೆ ಬಹಳ ಅನುಕೂಲ ಆಗ್ತದೆ. ಈಗ ಹವಾಮಾನ ಮುನ್ಸೂಚನೆ ಹಾಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಲ್ಲಿ ಯಾವ್ಯಾವ ರೀತಿ ಲಾಭಗಳು ಸಿಗುತ್ತೆ, ಏನು ಉಪಯೋಗ ಆಗ್ತದೆ ಅಂದ್ರೆ, ಈಗ ನಮ್ಮ ರೈತರಿಗೆ ಸಲಹೆ ಯಾವ ರೀತಿ ಕೊಡ್ತೀವಿ ಅಂದ್ರೆ, ಒಂದು ಬೆಳೆಯ ಸ್ಥಿತಿ ಇರ್ಬೋದು, ಒಂದು ತಳಿಗಳ ಮಾಹಿತಿ ಇರ್ಬೋದು, ಅದು ಒಂದು ಎಷ್ಟು ಇಳುವರಿ ಕೊಡ್ತದೆ, ಎಷ್ಟು ದಿನದಲ್ಲಿ ಬರ್ತದೆ, ಬೀಜೋಪಚಾರ ಮಾಡೋದು, ಮತ್ತು ಕೀಟ ರೋಗ ಬಾಧೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಮಾಹಿತಿ ಕೂಡ ನಾವು ಕೊಡ್ತಿರ್ತೀವಿ. ಕಳೆ ನಿರ್ವಹಣೆ ಇರ್ಬೋದು, ಸರಿಯಾದ ಸಮಯದಲ್ಲಿ ಗೊಬ್ಬರ ಹಾಕುವುದು, ನೀರು ಕೊಡುವುದು, ಮತ್ತೆ ಬೆಳೆಗಳಿಗೆ ಕಾಣುವ ಸಮಸ್ಯೆಗಳನ್ನು ಏನು ಮಾಡ್ತೀವಿ ನಾವು ಛಾಯಾಚಿತ್ರದಲ್ಲಿ ಸೆರೆ ಹಿಡಿದು ಅದು ಒಂದು ನಿರ್ವಹಣೆ ಮಾಹಿತಿ ಕೂಡ ನಾವು ಕೊಡ್ತೀವಿ. ಇದರ ಜೊತೆಗೆ ತೋಟಗಾರಿಕೆ ಹೈನುಗಾರಿಕೆ ಮಾಹಿತಿಯನ್ನು ಕೊಡ್ತೀವಿ. ಕುರಿ ಇರ್ಬೋದು, ಕೋಳಿ ಇರ್ಬೋದು, ಜಾನುವಾರುಗಳಿಗೆ ತಗುಲುವ ಒಂದು ಕಾಯಿಲೆ ಮತ್ತು ಒಂದು ಹತೋಟಿ ಕ್ರಮಗಳ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮಾಹಿತಿಯನ್ನು ತಲುಪಿಸ್ತಾ ಇರ್ತೀವಿ ರೈತರಿಗೆ. ಆಮೇಲೆ ರೈತರಿಗೆ ಹವಾಮಾನ ಮುನ್ಸೂಚನೆ ಮತ್ತೆ ಹವಾಮಾನ ಆಧಾರಿತ ಆ ಸಲಹೆಗಳನ್ನೆಲ್ಲ ಹೇಗೆ ತಲುಪಿಸ್ತೀರಿ? ಈಗ ರೈತರು ಎಲ್ಲರೂ ಸಹಿತ ಟೆಕ್ನಾಲಜಿಗಳನ್ನ ಬಳಸಲ್ಲ, ಹೌದು, ಅಂಥವ್ರಿಗೆಲ್ಲ ಹೇಗೆ ತಲುಪುತ್ತೆ? ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಒಂದು ಜಿಲ್ಲಾ ಕೃಷಿ ಹವಾಮಾನ ಘಟಕ ವತಿಯಿಂದ ನಾವು ರೈತರಿಗೆ, ಬಹಳ ಜನ ರೈತರು ಏನ್ ಮಾಡ್ತಾರ, ಎಲ್ಲ ಆಂಡ್ರಾಯ್ಡ್ ಸೆಟ್ ಮೊಬೈಲ್ ಇರೋದಿಲ್ಲ, ಅದರ ಸಲುವಾಗಿ ನಾವೇನ್ ಮಾಡ್ತೀವಿ, ಒಂದು ನಾರ್ಮಲ್ SMS ಮುಖಾಂತರ ಕೂಡ ನಾವು ಮಾಹಿತಿಯನ್ನು ತಲುಪಿಸ್ತಾ ಇರ್ತೀವಿ. ಅದರ ಜೊತೆಗೆ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ನಾವು, ಎಲ್ಲ ತಾಲೂಕು ವೈಸು ರೈತರಿಗೆ ವಾಟ್ಸಪ್ ಗ್ರೂಪ್ ಮಾಡಿ ನಾವು ಮಾಹಿತಿಯನ್ನು ತಲುಪಿಸ್ತಾ ಇರ್ತೀವಿ. ಬೆಳಗ್ಗೆ 6-7 ಒಂದು ನೇಗಿಲು ಪ್ರೋಗ್ರಾಮ್ ಇದೆ, ಆ ಒಂದು ದೂರದರ್ಶನ ಮುಖಾಂತರ ನಾವು ರೈತರಿಗೆ ಹೆಚ್ಚಿನ ಮಾಹಿತಿಯನ್ನು ತಲುಪಿಸ್ತಾ ಇರ್ತೀವಿ. ಆಮೇಲೆ ಲಘು ಸಂದೇಶಗಳನ್ನು ನೇರವಾಗಿ ರೈತರ ಮೊಬೈಲ್ಗಳನ್ನ ಕಳಿಸಿಕೊಡ್ತೀವಿ. ಜೊತೆಗೆ ನೀವು ಆಕಾಶವಾಣಿಗಳನ್ನೆಲ್ಲ ಬಳಸ್ಕೊಳ್ತೀವಿ? ಹೌದೌದು, ಆಕಾಶವಾಣಿಯಲ್ಲಿ ಸಹಿತ ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಗಳಲ್ಲಿ ಹವಾಮಾನ ಮುನ್ಸೂಚನೆಗಳು ಪ್ರಸಾರವಾಗ್ತಾ ಇರ್ತವೆ. ಆಕಾಶವಾಣಿ ಮಾಧ್ಯಮಗಳ ಮೂಲಕ ಸಹಿತ ತಾವು ಇದು ಮಾಡ್ಕೊಂಡು ಹೋಗ್ತೀರಿ. ರೈತರಿಗೆ ಅಥವಾ ರೈತರ ಸಲುವಾಗಿ ಹವಾಮಾನ ಜಾಗೃತಿ ಕಾರ್ಯಕ್ರಮಗಳೇನಾದ್ರು ಹಮ್ಮಿಕೊಂಡಿದ್ದೀರಿ? ಹೌದು, ಸುಮಾರು ಒಂದು ಹವಾಮಾನ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಗಂಗಾವತಿ ಭಾಗದಲ್ಲಿ ಶ್ರೀರಾಮನಗರ, ಸಿದ್ದಾಪುರ, ಮಳಲಿ, ಆಮೇಲೆ ವಟಪರ್ವಿ, ಬೇರೆ ಬೇರೆ ಒಂದು ತಾಲೂಕಾ ಪ್ರದೇಶಗಳಲ್ಲಿ ನಾವು ಹವಾಮಾನ ಜಾಗೃತಿವನ್ನು ರೈತರಿಗೆ ಒಂದು ಹವಾಮಾನ ಅಂದ್ರೆ ಬೆಳೆಗಳ ಮೇಲೆ ಏನು ಪರಿಣಾಮ ಆಗ್ತದೆ, ಅದರಿಂದ ಪರಿಹಾರ ಉಪಾಯಗಳೇನು, ಪ್ರತಿ ತಿಂಗಳಲ್ಲಿ ಒಂದು 2-3 ಒಂದು ಹಳ್ಳಿಗಳಲ್ಲಿ ಹೋಗಿ ಒಂದು ಜಾಗೃತಿ ಕಾರ್ಯಕ್ರಮ ಮೂಡಿಸುವ ಒಂದು ಪದ್ಧತಿ ನಮ್ಮಲ್ಲಿ ಇದೆ. ಬೆಳೆ ಸಮೀಕ್ಷೆಯನ್ನ ಮೊಬೈಲ್ ಆ್ಯಪ್ ಮೂಲಕ ಮಾಡ್ಕೊಳ್ತೀನಿ. ಹೌದು, ಹಾಗೆ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನಾಗಿರ್ಬೋದು, ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಆ್ಯಪ್ಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಹಾಗೆ ಹವಾಮಾನ ಮುನ್ಸೂಚನೆಗಾಗಿ ಏನಾದರೂ ಆ ಥರದ ಮೊಬೈಲ್ ಆ್ಯಪ್ಗಳು ಸಿದ್ಧವಾಗಿದ್ದಾವೆ? ಹೌದು, ಖಂಡಿತವಾಗಿ. ರೈತರ ಸಲುವಾಗಿ ನಮ್ಮ ಭಾರತೀಯ ಹವಾಮಾನ ಇಲಾಖೆದವರು ಮತ್ತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತವರು ಜಂಟಿಯಾಗಿ ಒಂದು ಮೇಘದೂತ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಈ ಆ್ಯಪ್ನಲ್ಲಿ ಏನಾಗ್ತದೆ ಅಂದರೆ ಹವಾಮಾನ ಮುನ್ಸೂಚನೆ ಇರುತ್ತದೆ ಮತ್ತು ಅದರ ಜೊತೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಕೂಡ ಇರುತ್ತದೆ. ಇದನ್ನು ಯಾವ ರೀತಿ ನಮ್ಮ ರೈತ ಬಾಂಧವರು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ, ಅದು ಸ್ಮಾರ್ಟ್ ಫೋನ್ ಇರುತ್ತದೆ ಅಲ್ವಾ, ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ರೈತನ ಹೆಸರು ಹಾಕಬೇಕು, ದೂರವಾಣಿ ಸಂಖ್ಯೆ, ರಾಜ್ಯ ಮತ್ತು ಜಿಲ್ಲೆಯನ್ನು ನೋಂದಾಯಿಸಬೇಕು. ನಂತರ ಏನಾಗ್ತದೆ, ನೋಂದಾಯಿತ ಬಳಕೆದಾರರು ತಮ್ಮ ಜಿಲ್ಲೆಯ ಒಂದು ಹವಾಮಾನ ಮುನ್ಸೂಚನೆ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಪಡೆಯಬಹುದು. ಈ ಒಂದು ಮೇಘದೂತ್ ಆ್ಯಪ್ ಏನದೇ ಅಲ್ರಿ, ಇದು ಒಂದು 10 ಭಾಷೆಗಳಲ್ಲಿ ಲಭ್ಯವಿದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಸುಮಾರು ಒಂದು 10 ಭಾಷೆಗಳಲ್ಲಿ ಲಭ್ಯವಿದೆ. ನಿಮಗೆ ಯಾವುದೋ ಒಂದು ಭಾಷೆ ಅನುಕೂಲ ಆಗುತ್ತೆ ಆ ಭಾಷೆಗಳನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಈ ಆ್ಯಪ್ ರೈತರಿಗೆ ಮುಂದಿನ ಒಂದು 5 ದಿನಗಳಾದ ಒಂದು ಮಳೆಯ ಪ್ರಮಾಣ ಇರಬಹುದು, ಆರ್ದ್ರತೆ ಇರಬಹುದು, ಉಷ್ಣಾಂಶ ಇರಬಹುದು, ಗಾಳಿಯ ವೇಗ ಇರಬಹುದು, ಈ ಒಂದು ಮಾಹಿತಿಯನ್ನು ಕೊಡ್ತಾ ಇರುತ್ತದೆ. ಇದು ಪ್ರತಿ ವಾರದಲ್ಲಿ 2 ದಿನ, ಪ್ರತಿ ಮಂಗಳವಾರ ಶುಕ್ರವಾರ ನಾವು ಏನು ಮಾಡ್ತೀವಿ, ಜಿಲ್ಲಾ ಕೃಷಿ ಹವಾಮಾನ ಘಟಕಕ್ಕೆ ಹೋಗ್ತೀವಿ ಅಂತ ನವೀಕರಿಸ್ತೀವಿ. ಈ ಆ್ಯಪ್ನಲ್ಲಿ ಕೃಷಿಗೆ ಮತ್ತು ತೋಟಗಾರಿಕೆಗೆ ಸೀಮಿತವಾಗದೆ ಹೈನುಗಾರಿಕೆ, ಕುರಿ, ಕೋಳಿ, ಜಾನುವಾರುಗಳಿಗೆ ತಗುಲುವಂಥ ಕಾಯಿಲೆ ಕೂಡ ಮತ್ತು ಅದರ ಹತೋಟಿ ಕ್ರಮಗಳು ಕೂಡ ನಾವು ಕೊಡ್ತಾ ಇರ್ತೇವೆ. ನಮ್ಮ ರೈತ ಬಾಂಧವರು ಮೇಘದೂತ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಸಿಗ್ತಕ್ಕಂಥ ಮುನ್ಸೂಚನೆ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಅಳವಡಿಸಿಕೊಳ್ಳುವುದು, ಈ ಒಂದು ಆ್ಯಪನ್ನು ಸದುಪಯೋಗಪಡಿಸಿಕೊಂಡು ಹವಾಮಾನದಿಂದ ಆಗುವ ಒಂದು ನಷ್ಟವನ್ನು ಕಡಿಮೆ ಮಾಡಿ ಒಂದು ಹೆಚ್ಚಿನ ಒಂದು ಆದಾಯವನ್ನು ಪಡೆಯಬೇಕೆಂದು ರೈತರಲ್ಲಿ ಕೇಳಿಕೊಳ್ಳುತ್ತೇನೆ. ಅಂದ್ರೆ ಈಗ ಮೇಘದೂತ್ ಆ್ಯಪ್ ಏನಿದೆಯಲ್ಲ, ಸರ್ಕಾರದಿಂದ ರಚನೆಯಾಗಿರುತ್ತೆ. ಹೌದು. ಇದು ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗ್ತಾ ಇರುತ್ತೆ, ವಾರದಲ್ಲಿ 2 ದಿನ ಅಪ್ಡೇಟ್ ಆಗ್ತಾ ಇರುತ್ತೆ. ಸರಿ, ಆಮೇಲೆ ಈಗ ನೀವು ಹೇಳಿದ್ರಿ, ನಾವು ರೈತರು ಹೊಲದಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಇತ್ತೀಚೆಗೆ ಮಳೆ, ಸಿಡಿಲು, ಗುಡುಗು ಈ ತರದೆಲ್ಲ ಘಟನೆಗಳಾಗ್ತಿರ್ತಾರೆ, ಜೀವಹಾನಿಗಳು. ಹೌದು. ಇಂಥ ಸಂದರ್ಭದಲ್ಲಿ ನಮ್ಮ ರೈತರು ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನ ವಹಿಸ್ಕೊಡ್ಬೇಕು, ನಿಮ್ಮ ಇದ್ರ ಬಗ್ಗೆ ನಿಮ್ಮ ಸಲಹೆ ಏನು? ಅದರ ಸಲುವಾಗಿ ನಮ್ಮ ರೈತ ಬಾಂಧವರಿಗೆ ಒಂದು ಸಹಾಯವಾಗಲಿ ಅಂತೇಳಿ ನಮ್ಮ ಭಾರತೀಯ ಉಷ್ಣವಲಯದ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರೋಲಜಿ ಪುಣೆ ಮತ್ತು ಭೂ ವಿಜ್ಞಾನ ಮಿನಿಸ್ಟರ್ ಆಫ್ ಅರ್ಸಾನ್ ಸಚಿವಾಲಯ ಅಡಿಯಲ್ಲಿ ಒಂದು ಧಾಮಿನಿ ಲೈಟ್ನಿಂಗ್ ಅಲರ್ಟ್ ಆ್ಯಪ್ ಅಂತೇಳಿ ಒಂದು ಅಪ್ಲಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಅದು ಮೊಬೈಲ್ ಆ್ಯಪ್ನ ರೀ. ಈಗ ಸುಮಾರು ಒಂದು ಎಸ್ಪೆಷಲಿ ಮಹಾರಾಷ್ಟ್ರ ಆಯಿತು, ನಮ್ಮ ಕರ್ನಾಟಕದಲ್ಲಿ ಸುಮಾರು ರೈತರು ಗುಡುಗು ಸಿಡಿಲು ಮುಂಚಿನಿಂದ ಸಾವನ್ನಪ್ಪುತ್ತಿದ್ದು. ಇದನ್ನು ಒಂದು ನಾವು ತಡೆಗಟ್ಟುವ ಸಲುವಾಗಿ ಈ ನಮ್ಮ ಭಾರತೀಯ ಉಷ್ಣವಲಯದ ಸಂಸ್ಥೆ ಮತ್ತು ಮಿನಿಸ್ಟ್ರಿ ಆಫ್ ಅರ್ಸೈನ್ಸ್ ಅವರು ಈ ಮೊಬೈಲ್ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಇದು ನಾವು ಯಾವ ರೀತಿ ಒಂದು ಬಳಕೆ ಮಾಡಬೇಕು ಅಂದರೆ, ಈ ಆ್ಯಪನ್ನು ಪ್ರತಿಯೊಬ್ಬ ರೈತರು ಇರ್ಬೋದು, ಸಾರ್ವಜನಿಕರು ತಮ್ಮ ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಬೇಕ್ರಿ. ಅದರಲ್ಲಿ ಬಳಕೆದಾರ ಹೆಸರು, ದೂರವಾಣಿ ಸಂಖ್ಯೆ, ವಿಳಾಸ, ಪಿನ್ಕೋಡ್ ಮತ್ತು ಉದ್ಯೋಗವನ್ನು ನೋಂದಾಯಿಸಬೇಕು. ಬಳಿಕ ಏನಾಗ್ತದೆ ಅಂದರೆ ಹೋಮ್ ಪೇಜ್ನಲ್ಲಿ ಒಂದು ನಕ್ಷೆ ಕಾಣ್ತದೆ ರೀ, ಅದರ ಮೇಲ್ಭಾಗದಲ್ಲಿ ನಮಗೆ ಬೇಕಾದ ಒಂದು ಸ್ಥಳದ ಒಂದು ಊರನ್ನು ನಮೂದಿಸಿ ಸರ್ಚ್ ಮಾಡಬೇಕು. ಅದರಲ್ಲಿ 3 ಬಣ್ಣಗಳು ಕಾಣ್ತಾವ ರೀ, ಒಂದು ಹಳದಿ ಬಣ್ಣ, ನೀಲಿ ಬಣ್ಣ, ನೆರಳೆ ಬಣ್ಣ. ಹಳದಿ ಬಣ್ಣ ಸಂಕೇತ ಏನಪ್ಪ ಅಂದರೆ 5 ನಿಮಿಷದೊಳಗೆ ಮಿಂಚು ಸಂಭವಿಸುತ್ತಿರುವುದನ್ನು ಸೂಚನೆ ಮಾಡ್ತದೆ. ಅದು ಹಳದಿ ಬಣ್ಣ ಬಂತಂದ್ರೆ ಈ ಒಂದು 5 ನಿಮಿಷದೊಳಗೆ ಮಿಂಚು ಬರುವ ಸಾಧ್ಯತೆ ಇದೆ. ಆ ಥರನಾಗಿ ನೀಲಿ ಬಣ್ಣ ಈ ಸಂಕೇತ ಏನು ಮಾಡ್ತಾರೆ, 5-10 ನಿಮಿಷದೊಳಗೆ ಒಂದು ಸಂಭವಿಸುವ ಒಂದು ಮಿಂಚಿನ ಮಾಹಿತಿಯನ್ನು ಕೂಡ ಕೊಡ್ತದೆ. 3ನೇದಾಗಿ ನೆರಳೆ ಬಣ್ಣ, ಈ ಸಂಕೇತ ಕೂಡ 10-15 ನಿಮಿಷದೊಳಗೆ ಗುಡುಗು ಮಿಂಚು ಒಂದು ಬರುವ ಸಾಧ್ಯತೆಯನ್ನು ಸೂಚನೆ ಮಾಡ್ತದೆ. ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂದರೆ, ದಾಮಿನಿ ಆ್ಯಪು ಒಬ್ಬ ವ್ಯಕ್ತಿ ಒಂದು 20-40 ಕಿಲೋಮೀಟರ್ ದೂರ ಪ್ರದೇಶದಲ್ಲಿದ್ದಾಗ ಅದು ಏನು ಮಾಡ್ತದೆ, ಮೆಸೇಜ್ ಬರ್ತದೆ 30-45 ನಿಮಿಷದ ಮುಂಚೆ ಮೆಸೇಜ್ ಬರ್ತದೆ, ಈ ಒಂದು ಪ್ರದೇಶದಲ್ಲಿ ಗುಡುಗು ಬರುವ ಒಂದು ಸಾಧ್ಯತೆ ಇರುತ್ತದೆ ಅಂತೇಳಿ ಒಂದು ಮೆಸೇಜ್ ಬರ್ತದೆ. ಆ ಒಂದು ನಾವು ಮೆಸೇಜ್ ತಿಳ್ಕೊಂಡು ಒಂದು ಸುರಕ್ಷಿತ ಸ್ಥಳಗಳಿಗೆ ಹೋಗಕ್ಕೆ ಈ ಒಂದು ದಾಮಿನಿ ಆ್ಯಪ್ನಿಂದ ಭಾಳ ಸಹಾಯ ಮಾಡ್ತದೆ ರೀ. ಸರಿ, ಈಗ ನನಗೆ ನಿಮ್ಮ ಆ್ಯಪ್ಗಳ ಬಗ್ಗೆ ಕೇಳಿ ಸಂತೋಷವಾಗ್ತದೆ. ಆದರೆ ಒಂದು ಕಡೆಗೆ ಖೇದಕರ ಸಂಗತಿ ಏನಂದ್ರೆ, ನಮ್ಮ ಗ್ರಾಮೀಣ ಭಾಗದ ರೈತರು ಇಷ್ಟೊಂದು ಅಪ್ಡೇಟ್ಗಳಿಲ್ಲ, ಆಂಡ್ರಾಯ್ಡ್ ಮೊಬೈಲ್ಗಳನ್ನ ಬಳಸೋದು ಮತ್ತೆ ಎಲ್ಲೋ ಮಳೆಗಾಲದಲ್ಲಿ ಅವರೆಲ್ಲ ಹೊಲದಲ್ಲಿ ಈ ತರದ ಮೊಬೈಲ್ಗಳನ್ನ ಒಯ್ಯಲಿಕ್ಕಾಗಲಿಲ್ಲ. ಸೊ ಇವೆಲ್ಲವೂ ಸಹಿತ ಸ್ವಲ್ಪ ಇನ್ನೂ ಅಪಾಯದ ಸ್ಥಿತಿಯಲ್ಲಿ ನಮ್ಮ ರೈತರು ದಿನಗಳನ್ನು ದೂರುವ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದು ಒಂದು. ಅಥವಾ ಇದನ್ನ ಹೀಗೂ ಮಾಡಬಹುದು, ರೈತರು ಮನೆಯಲ್ಲಿ ಇರ್ತಕ್ಕಂಥ ಸಹಿತರ ಸದಸ್ಯರು ಈ ಮೊಬೈಲ್ ಆ್ಯಪ್ಗಳನ್ನ ದಿನ ದಿನ ಪ್ರತಿನಿತ್ಯ ನೋಡ್ತಾ ಇದ್ರೆ ಅಪ್ಡೇಟ್ ಮಾಹಿತಿಗಳನ್ನ ತೆಗೆದುಕೊಳ್ತಾ ನಿಮ್ಮ ತಾಯಿ, ತಂದೆ, ಮಕ್ಕಳು ಯಾರ್ಯಾರು ಹೊಲಗಳಿಗೆ ಹೋಗ್ತಾ ಇರ್ತಾರೋ, ಅದು ವಿಶೇಷವಾಗಿ ಮುಂಗಾರಿನ